और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। ರೈತ ಬಂಧುಗಳೇ, ಎತ್ತುಗಳಿಗೆ ನಾಲು ಕಟ್ಟುವ ಕಾಯಕದಲ್ಲಿ ತೊಡಗಿಕೊಂಡಿರುವ ಶ್ರೀ ನಿಸಾರ್ ಅಹಮದ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಗ್ರಾಮದ ನಾಲ್ಬಂದಿ ನಿಸಾರ್ ಅಹಮದ್ ಅವರು. ಇವರ ಹೆಸರಲ್ಲೇ ಇದೆ ಇವರ ವೃತ್ತಿ, ನಾಲು ಕಟ್ಟುವ ಕೆಲಸ. ಅಂದರೆ ರೈತರ ಎತ್ತುಗಳಿಗೆ ನಾಲ್ ಕಟ್ಟುವ ಕಾಯಕದಿಂದಲೇ ಇವರ ವಂಶಜರು ಈ ವೃತ್ತಿಯನ್ನೇ ಅವಲಂಬಿಸಿಕೊಂಡು ಜೀವನ ಮಾಡ್ತಾ ಬರ್ತಾಯಿದ್ದಾರೆ. ಅವರ ಈ ನಾಲ್ಕು ಕಟ್ಟುವ ಕಾಯಕದ ಅನುಭವಗಳನ್ನೆಲ್ಲ ನಮ್ಮೊಂದಿಗೆ ಇವತ್ತು ಹಂಚಿಕೊಡ್ತಾ ಇದ್ದಾರೆ. ನಮಸ್ಕಾರ ನಿಸಾರ್ ಅವರೇ. ನಮಸ್ಕಾರ ನಿಸಾರ್ ಅವರೇ. ಈಗ ನಾಲ್ ಕಟ್ಟುವ ಕೆಲಸ ನಿಮ್ಮಲ್ಲಿ ಯಾರಿಂದ ಬಂತು, ಯಾವಾಗಲಿಂದ ಬಂತು, ಸ್ವಲ್ಪ ಹಿನ್ನೆಲೆ ಹೇಳಿ. ನಮ್ಮ ಕುಟುಂಬ ಪರಂಪರೆ ವೃತ್ತಿ ಸರ್ ಇದು. ಅಜ್ಜ ಮುತ್ತಜ್ಜ ಕಾಲದಿಂದ ಇದೇ ಕೆಲಸ ನಮ್ದು, ಈಗ ಕೂಡ ಅದೇ ಕೆಲಸ ಮುಂದುವರಿಸ್ತಾ ಇದೀವಿ ನಾವು. ನಿಮ್ಮ ಇಡೀ ವಂಶದವರೇ ಈ ವೃತ್ತಿ ಮಾಡ್ತಾ ಇದ್ದಾರೆ? ವಂಶ ಪರಂಪರೆ ವೃತ್ತಿ ಸರ್ ನಮ್ದು. ಅಂದ್ರೆ ಈ ವೃತ್ತಿಯನ್ನ ಮಾಡ್ಲಿಕ್ಕೆ ನಿಮ್ಮದೇ ಆಗಿರ್ತಕ್ಕಂಥ ಈ ತರ ಜಾತಿ ಪಂಗಡಗಳಿದಾವ? ಅದು ಆ ಥರ ಏನಿಲ್ಲ ಸರ್, ಯಾರು ಬೇಕಾದ್ರೂ ಕಲಿಬೋದು. ಯಾರು ಬೇಕಾದ್ರೂ ಕಲಿಬೋದು ಸರ್. ಈಗ ನೀವು ಮರಿಯಮ್ಮನಹಳ್ಳಿಯಲ್ಲಿ ಏನಿದಿರಲ್ವಾ, ನಾಲ್ಕು ಕಟ್ಟುವ ಕುಟುಂಬಗಳು ಎಷ್ಟಿದಾವೆ? ಸುಮಾರು ಒಂದು 15-25. ಅವರ ಈ ಒಳ ಪಂಗಡಗಳು ಏನೇನಿರ್ತವೆ, ಜಾತಿ ಪಂಗಡಗಳು? ಜಾತಿ ಪಂಗಡ ಏನಿಲ್ಲ ಸರ್. ಈಗ ಮುಸ್ಲಿಮ್ಸ್ ಎಲ್ಲ ಮುಸ್ಲಿಮ್ಸ್ ಸರ್. ಮುಸ್ಲಿಮ್ಸ್ ಇರೋದು ಸರ್. ಮುಸ್ಲಿಮ್ಸ್ ಒಳಗಡೆಗೆ ಈ ತರ ಏನಾದ್ರು ಬೆಡಗು ಈ ತರದ ಏನಾದ್ರು ಇರ್ತವೆ? ಇರ್ತವೆ ಸರ್, ಬೆಡಗು ಎಲ್ಲ ಇರ್ತವೆ. ನಾವು ಶೇಖ್ ಅಂತೀವಿ ಸರ್. ನಮ್ಮ ಶೇಖ್ ಅಂತ ಶೇಖ್ ಅಂದ್ರೆ ಶೇಖ್ ಅನ್ನೋರು ಮಾತ್ರ ನಾಲ್ಕು ಕಟ್ಟೋ ಕೆಲಸದಲ್ಲಿ ಸಂಬಂಧ ಇಲ್ಲ, ಹಂಗೇನಿಲ್ಲ. ಇದೊಂದು ವೃತ್ತಿ, ಕೈವೃತ್ತಿ. ಕೈವೃತ್ತಿ ಆಗಿದೆ, ಕೈವೃತ್ತಿ ಆಗಿದೆ ಸರ್. ಯಾರು ಬೇಕಾದ್ರೂ, ಯಾರು ಬೇಕಾದ್ರೂ ಕಲಿಬಹುದು, ಯಾರು ಬೇಕಾದ್ರೂ ಕಟ್ಬೋದು ಸರ್. ಈಗ ಇಲ್ಲಿ ಹಂಪಾಪಟ್ಟಣದಲ್ಲಿ ಆತ ಹನುಮಂತಪ್ಪ ಅಂತ ಹೇಳಿ ಅವರು ಕಟ್ತಾರೆ ಸರ್. ಆ ತರದೇನಿಲ್ಲ, ಆ ತರದ್ದೇನಿಲ್ಲ ಸರ್. ಏನಂದ್ರೆ ಈಗ ನಿಮ್ಮ ಕುಟುಂಬಕ್ಕೆ ಹೇಗ್ ಬಂತು ಈ ವೃತ್ತಿ ಅಂತ, ನಿಮ್ಗೇನಾದ್ರೂ ಹಳೆಯ ನೆನಪು? ಅಜ್ಜವ್ರು ಹೇಳಿದ್ದು ನಮಗೇನು ನೆನಪಿಲ್ಲ ಸರ್. ಇದು ನಮ್ಮ ಅಜ್ಜರದು ನಾಣಿಕೇರಿ ಸರ್, ತುಂಗಭದ್ರಾ ಅಣೆಕಟ್ಟು ಏನಿದೆ ಅಲ್ಲ, ಮುಣಿಗಿದೆ ಅಲ್ಲ, ಅವ್ರ ನಮ್ಮ ಅಜ್ಜರದು ಅಲ್ಲಿ ಕಟ್ತಿದ್ರನ್ ಸರ್. ನಮಗೆ ನಮ್ಮಪ್ಪಾಜಿ ಮತ್ತೆ ನಮ್ಮ ಅಜ್ಜವರು ಹೇಳಿದ್ದು, ನಮ್ಮ ವಂಶ ಪಾರಂಪರ್ಯ ವೃತ್ತಿಯಪ್ಪ ಅಂತೇಳಿ ಕಲ್ಸಿದಾರೆ ಸರ್. ನಮ್ಮ ಅಜ್ಜಗೆ ನಮ್ಮಪ್ಪ ಕಲ್ಸಿದ್ದು, ನಮ್ಮಪ್ಪಗೆ ನಮಗ್ ಕಲ್ಸಿದ್ದು, ಹಿಂಗೆ ಒಬ್ರಿಂದ ಒಬ್ರಿಂದ ಬಂದಿದೆ ಸರ್ ಇದು ವೃತ್ತಿ. ಈಗ ನಾಲ್ ಕಟ್ಟುವ ಕೆಲಸ ಏನೆಲ್ಲ ವಸ್ತುಗಳು ಬೇಕು ಸರ್? ಸುತ್ತಿಗೆ, ಆಮೇಲೆ ಚಾನ ಇಕ್ಕಳ, ಆಮೇಲೆ ಸಣ್ಣ ಸುತ್ತಿಗೆ ಒಂದ್ ಬರುತ್ತೆ, ನಾಲ್ಕೈದು ಸುತ್ತಿಗೆ ಎಲ್ಲ ಬೇಕಾಗ್ತದೆ. ಒಂದು ಒಬ್ಬ ಈಗ ಯಾರಾದ್ರೂ ನಾಲ್ ಕಟ್ಟುವ ಕೆಲಸದಲ್ಲಿ ತೊಡ್ಕೊಳ್ಬೇಕು ಯಾರೋ ನಿಮ್ಮಂತ ಯುವಕರಂದ್ರೆ, ಎಷ್ಟು ಬಂಡವಾಳ ಬೇಕು ಇದಕ್ಕೆ ಚಿಕ್ಕದಾಗಿ? ಬಂಡವಾಳ ಇದಕ್ಕೆ ನೋಡಿ ಸರ್, ಅಮ್ಮರ ಸುತ್ತಿಗೆ ಅವೆಲ್ಲ ಅಂದ್ರೆ ಒಂದು 15,000-2,000 ರೂಪಾಯಿ ಬೇಕು ಸರ್. ಒಂದು 2,000 ರೂಪಾಯಿ ಬಂಡವಾಳ ಬೇಕು ಸ್ಟಾರ್ಟಿಂಗ್ ಮಾಡ್ಬೇಕಂದ್ರೆ. ಅದು ಯಾರು ಬೇಕಾದ್ರು ಸ್ಟಾರ್ಟಿಂಗ್ ಕಟ್ಟಕ್ ಆಗಲ್ಲ ಸರ್, ಎಕ್ಸ್ಪೀರಿಯನ್ಸ್ ಅಂತೇಳಿ ತಗೋಬೇಕು ಸರ್, ಅದ್ರ ಕಲಿಯಕ್ಕೆ ಹೋಗ್ಬೇಕು ಸರ್. ನಾವು ಕಲಿಯಕ್ಕೆ 3 ತಿಂಗಳ ಟೈಮ್ ತಗೊಂಡಿ ಸರ್. ಎಲ್ಲಿ ಹೋಗಿದ್ರೆ ಕಲೀಲಿಕ್ಕೆ? ನಮ್ಮ ಅಪ್ಪಾಜಿಯವರೇ ಕಲ್ಸಿದ್ರು, ನಮ್ಮ ಅಪ್ಪಾಜಿಯವರೇ ಹಿಂದೆ ಕರ್ಕೊಂಡು ಹೋಗಿ ಕಲ್ಸಿದ್ರು ಸರ್. ಹಂಗ ಯಾರು ಬೇಕಾದ್ರು ಕಟ್ಟಕ್ ಬರಲ್ಲ ಸರ್, ಯಾಕಂದ್ರೆ ಅವು ಎತ್ತಿನ ಗರ್ಚಿ ನ್ಯಾಕಿನ ಮೇಲೆ ಮಳೆ ಇಟ್ಟು ಹೊಡಿಬೇಕು ಸರ್. ಸ್ವಲ್ಪ ಏನಾದ್ರೂ ಮಿಸ್ಟೇಕ್ ಆದ್ರೆ ಖಂಡದಲ್ಲಿ ಹೋಗುತ್ತೆ ಸರ್ ಮಳೆ. ಎತ್ತಿಗೆ ಆಘಾತ ಆಗುತ್ತೆ, ನೋವಾಗುತ್ತೆ. ಮತ್ತೆ ಎತ್ತ ನಡೆಯಂಗಿಲ್ಲ, ಇಲ್ಲ ನಾಲ್ ಬಿಗಿ ಆಗೋದು, ಈ ತರ ಆಗುತ್ತೆ ಸರ್. ಅದೊಂದು ಸ್ಕಿಲ್ ಇದು, ಅದೊಂದು ಸ್ಕಿಲ್ ಸರ್. ಇದು ಈ ಕೌಶಲ್ಯ ಎಲ್ರಿಗೂ ಇದು? ಹೌದು ಸರ್, ಇದು ಏನಂದ್ರೆ ಎಲ್ಲರಲ್ಲಿ ಇರಲ್ಲ, ಅದೊಂದು ಕಲೀಲಿಕ್ಕೆ ಸ್ವಲ್ಪ ದಿನ ಟೈಮ್ ಬೇಕಾಗುತ್ತೆ ಸರ್. ಕಲ್ತ್ಮೇಲೆ ಈಸಿ, ಮತ್ತೆ ಅದ್ರ ಕಷ್ಟ ಕೆಲಸ ಏನಂದ್ರೆ ಸರ್, ಒಂದೊಂದ್ ಎತ್ತು ಬೀಳ್ತಾವೆ, ಒಂದೊಂದ್ ಎತ್ತು ಬೀಳಲ್ಲ. ಕಟ್ಟುವಾಗ ಬೀಳಿಸುವಾಗ ಒಂದೊಂದ್ ಸುಮ್ನೆ ಮಕ್ಕಂತ ಸರ್, ಒಂದೊಂದ್ ಸುಮ್ನೆ ಮಕ್ಕನಲ್ಲ, ಅಪಘಾತ ಮಾಡೋ ಕೂಡ ಇಂಜರಿ ಅಲ್ಲ ಸರ್. ಒಂದೊಂದ್ ಎತ್ತು ಅಂತ ಎತ್ತುಗಳನ್ನ ನಾವು ನ್ಯಾಕ್ ಕಲ್ಸಿರ್ತಾರ ನಮ್ಮ ಅಪ್ಪಾಜಿಯವರು, ಈ ತರ ಈ ತರ ಎತ್ತು ಈ ತರ ಬೆಳೆಸ್ಕೋಬೇಕು, ಈ ತರ ಹಗ್ಗ ಹಾಕಬೇಕು, ಅದನ್ನೆಲ್ಲ ಹೇಳಿರ್ತಾರ ಸರ್. ಅದೇ ರೀತಿ ನಾವು ಬೆಳೆಸ್ಕೊಂತೀವಿ ಸರ್, ಎತ್ತುಗಳು ಬೆಳೆಸ್ಕೊಂಡು ಅದು ನಮ್ಮ ಕಾರ್ಯ ಏನೈತಿ ಫಸ್ಟ್ ಅದರಲ್ಲಿ ಹಳೆ ಮಳೆಗಳು ಇರ್ತಾವ ಸರ್ ಕಾಲಲ್ಲಿ, ಅವು ಕಿತ್ಕೊಂತೀವಿ, ಕಿತ್ಕೊಂಡು ಆಮೇಲೆ ಗೊರ್ಚಿ ಸೌರ್ಕೊಂತೀವಿ ಸರ್, ಕಸರು ಏನಿರ್ತೈತಲ್ಲ ತಕ್ಕೊಂಡು ಕ್ಲೀನ್ ಮಾಡ್ಕೊಂತೀವಿ ಸರ್. ಕ್ಲೀನ್ ಮಾಡ್ಕೊಂಡು ಆದ್ಮೇಲೆ ಮಳೆ ನಾಲು ಅದಕ್ಕೆ ಏನ್ ಸೈಜ್ ಏನಿಲ್ಲ ನೋಡ್ಕೊಂಡು ಮೆಜರ್ಮೆಂಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಕಟ್ತೀವಿ ಸರ್. ಕಟ್ತೀರಿ? ಹಾ ಸರ್. ಈಗ ನೀವು ಹೇಳಿದ್ರಿ ಒಂದು ಯಾವುದೇ ಎತ್ತುಗಳು ಅಷ್ಟು ಸುಲಭವಾಗಿ ನಮಗೆ ಮಣಿಯಲ್ಲ ಅಂತ. ಮಣಿಯಲ್ಲ ಸರ್. ಯಾವ ತರದ ಎತ್ತುಗಳು ಮಣಿಯಲ್ಲ ಹೆಚ್ಚಾಗಿ? ಯಾವ ತರ ಗುಣಲಕ್ಷಣಗಳು ಹೇಗಿರ್ತವೆ? ನಾವು ಸಮೀಪ ಹೋದ್ರೆ ಸಾಕು, ಉಸ್ಬಿಡೋದು ಇಲ್ಲ ಇಟ್ಕೊಂಡಿರ್ತಾರಲ್ಲ ಅವ್ರನ್ನ ಎಳ್ಕೊಂಡ್ ಹೋಗ್ಬಿಡೋದು ಹೋಗ್ಬಿಡೋದು ಬಗ್ಲಾರ್ದಂಗೆ ಒಟ್ಟು ಮೈಟ್ ಮಾಡಲ್ಲ ಸರ್ ಇಲ್ಲ ಒದಿಯೋದು ಹಿಂಗಾಲಿಲಿ ಆತರ ಮಾಡ್ತಾ ಸರ್. ನಿಮ್ಗೆ ಈ ವೃತ್ತಿಯಲ್ಲಿ ಈ ತರದ ಏನಾದ್ರು ಅನಾಹುತಗಳು ಪೆಟ್ಟುಗಳು ಆಗಿದ್ವ? ಆಗಿದಾವ ಸರ್ ಪೆಟ್ಟುಗಳು ಅಂದ್ರೆ ಬಿಳ್ಸಾಕ ಟೈಮ್ ಅಲ್ಲಿ ಕಡಿಮೆ ಸರ್ ಆಗಿರೋದು. ಮಳೆ ಬೆಳೆಯ ಟೈಮ್ ಅಲ್ಲಿ ಆಗಿದೆ ಸರ್. ಏನಾಗಿತ್ತು? ಮಳೆ ಬೆಳೆಯಕರ ಎತ್ತೈತಲ್ಲ ಕುಸರಾಡ್ತಾವ ಸರ್ ಒದ್ದಾಡ್ತಾವ ಕುಸರಾಡ್ತಾವ ಅಂತ ಟೈಮ್ ಅಲ್ಲಿ ಕೈ ಬೆರಳುಗಳಿಗೆ ಯಾಮರಿ ಹಿಂಗಿಡ್ಕೊಂಡಿರ್ತೀವಲ್ಲ ಹೊಡಿತಿರ್ತೀವಲ್ಲ ಸರ್ ಇದು ಬಿದ್ದಿರ್ತಾವ ಇದು ಎರಡ್ ಮೂರ್ ಸಲ ಬಿದ್ದಿತ್ತು ಸರ್. ನಿಮ್ಗೆ ಹೆಬ್ಬೆರಳಿಗೂ ಬಿದ್ದಿದೆ? ಬಿದ್ದಿದೆ ಎರಡ್ ಮೂರ್ ಸಲ ಹೋಗಿದೆ ಸರ್ ಹುಗ್ರ. ಹೌದಾ? ಆ ತರ ನೋವುಗಳು ಆಗ್ತಾ ಇರ್ತಾವ ಸರ್. ಒಂದೊಂದು ಸುಮ್ನೆ ಮಕ್ಕಂತ ಸರ್ ಒಂದೊಂದ್ರ ಕಟ್ಟಕರನು ಬಹಳ ಒದ್ದಾಡ್ತ ಆ ಟೈಮ್ ಅಲ್ಲಿ ನಾವೇನ್ ಕಟ್ಟದು ಕಟ್ತಿರ್ತೀವಿ ಸರ್ ಅಕಸ್ಮಾತ್ ನರಗಳು ಏನಿರ್ತಾವಲ್ಲ ಕಾಲಿನ ನರಗಳು ಅವು ತಪ್ಪಿ ಬಿಡ್ತಾವ ಒಂದೊಂದು. ಆ ಸಮಸ್ಯೆ ಆ ಸಮಸ್ಯೆನೂ ಆಗುತ್ತೆ ಸರ್. ಅದು ನಮ್ ಸಮಸ್ಯೆ ಅಲ್ಲ ಸರ್ ಆ ಎತ್ ಮಾಡ್ಕೊಳ್ಳುತ್ತೆ ಅದು. ಅದಕ್ಕೆ ಅರ್ಥ ರೈತರು ಏನ್ ಮಾಡ್ತಾರೆ ಅದು ಏನ್ ನೀನೇನ್ ಮಾಡೋದಾಗಲ್ಲಪ್ಪ ನಾ ಏನ್ ಮಾಡೋಕ್ಕಾಗಲ್ಲ ಅವ್ರು ನೋಡ್ತಿರ್ತಾರಲ್ಲ ಸರ್ ಇಟ್ಕೊಂಡಿರ್ತಾರ ಎಲ್ಲ ಇರ್ತಾರ ಅವರೇ ಬೈತಿರ್ತಾರೆ ಇದು ನೋಡಿ ಸುಮ್ನೆ ಕಟ್ಸ್ಕೊಂಡ್ಬಿಟ್ಟು ಎಷ್ಟು ಒದ್ದಾಡ್ತೈತಿ ಹೆಂಗ್ ಮಾಡ್ತೈತಿ ಆ ಅಪಘಾತ ಆಗಿ ಎತ್ತಿಗೆ ಕಾಲ್ ಕೂಡ ನರ ಸರಿದಾವ ಸರ್. ಹಂಗಾಗುತ್ತೆ ಸರ್ ಒದ್ದಾಡೋ ಎತ್ತುಗಳಿಗೆ ಆ ತರ ಎಫೆಕ್ಟ್ಸ್ ಗಳು ಕೂಡ ಆಗ್ತಾವ ಸರ್. ಅದು ರೈತರಿಗೆ ದೊಡ್ಡ ಹಾನಿ. ಅದು ರೈತರಿಗೆ ಹಾನಿ ಸರ್. ಸರಿಪಡಿಸ್ಕೊಳ್ತಾರ ಮತ್ತೆ ಆಗುತ್ತೆ ಸರ್ ಮುಳ್ಳು ಸರಿಯುತ್ತೆ ಅಂತ ಹೇಳ್ತಾರ ನರ ನರದಲ್ಲಿ ಆ ನರದಲ್ಲಿ ಸರಿದಿರ್ತೈತಿ ಇಂಜೆಕ್ಷನ್ ಮುಖಾಂತರ ಇಲ್ಲ ನಮ್ಮ ಅಪ್ಪಾಜಿ ಅವರು ಚಪ್ಪಲಿಗಾಲಿಲೆ ಮೂರ್ ಸಲ ಇದಿ ಹತ್ರ ಒದಿತಿದ್ರು ಕಲಿಯಕ್ ಆಗ್ಲಿಲ್ಲ. ಅದೊಂದು ಸ್ಕಿಲ್. ನಿಮ್ಮ ಅಪ್ಪಾಜಿ ಎತ್ತಿ ಕಾಲ್ ನೋವಾಗ್ಲಿ ಏನೇ ಆಗ್ಲಿ ಭಾರಿ ಹುಷಾರಿದ್ದ ಅಂತ ಹೇಳಿ ಇವತ್ತಿನವ್ರಿಗಾದ್ರೂ ನೆನಸ್ತಾರ ಸರ್. ನಿಮ್ ತಂದೆಯವ್ರ ಹೆಸರು? ನಾಲ್ ಬಂದ್ ಇಮಾಮ್ ಸಾಬ್ ಅಂತ ಹೇಳಿ ಸಣ್ಣ ಇಮಾಮ್ ಸಾಬ್ ಎಲ್ಲರೂ ಹಳೆಯಲ್ಲಿ ಇಮ್ಮಣ್ಣ ಇಮ್ಮಣ್ಣ ಅಂತ ಇರ್ತ ಸರ್. ನಮ್ಮ ಅಪ್ಪಾಜಿಗೆ ಇಮ್ಮಣ್ಣ ಈ ಹಳ್ಳಿ ಸುತ್ತಮುತ್ತ ಹಳ್ಳಿಗಳೆಲ್ಲ ಫೇಮಸ್ ಸರ್. ಸುತ್ತಮುತ್ತ ಈ ಕಡೆ ಗರ್ಗದವ್ರಿಗೆ ಈ ಕಡೆ ಒಬ್ಳಾಪುರ ಅರಳು ತಾಂಡದವ್ರಿಗೆ ಆಮೇಲೆ ಈ ಕಡೆ ಹೋದ್ರೆ ಉಪ್ಪಾಕ್ನಹಳ್ಳಿ ಹೆಗ್ಡಾಳವರಿಗೆ ಮತ್ತೆ ಒಟ್ಟು ಮರಮನಹಳ್ಳಿ ಹೋಬಳಿಲಿ ಎಷ್ಟು ಹಳ್ಳಿ ಬರ್ತವೆ ಅಷ್ಟು ಹಳ್ಳಿಲಿ ಅಡ್ಡಾಡ್ತಾ ಇದ್ರು ಸರ್. ನಿಮ್ ತಂದೆ ಜೊತೆಗೆ ಹೋಗ್ಬಿಡ್ತಿದ್ರ ಹೇಗೆ? ಕಲ್ಯಾಗ ನಮ್ ತಂದೆ ಜೊತೆಗೆ ಹೋಗ್ತಿದ್ವಿ ಸರ್. ಅವ್ರ ನಮ್ಮ ತಂದೆಯವ್ರ ಜೊತೆ ಕರ್ಕೊಂಡೋಗಿ ಕಲ್ಸ್ಕೊಟ್ಟಿದ್ದಾರೆ ಸರ್ ನಮಗೆ ನನಗಾಯ್ತು ನಮ್ಮ ಅಣ್ಣರಿಗಾಯ್ತು ಎಲ್ಲ ನಮ್ಮ ಕುಟುಂಬದಲ್ಲಿ ಒಂದು 10-12 ಮಂದಿ ಐದು ಸರ್ ಕಲ್ತಾರ. ಈಗ 10-12 ಮಂದಿನೂ ಐದು ಸರ್ ಕೆಲಸ ಕಡಿಮೆ. ಈಗ ಕೆಲಸ ಕಡಿಮೆ ಕಟ್ಟವ್ರು ಬಹಳ ಜನ ಇದೀವಿ. ಎತ್ತುಗಳು ಕಡಿಮೆ ಆಗಿದೆ ಸರ್ ಸಂಖ್ಯೆ ಕಡಿಮೆ ಸಂಖ್ಯೆ ಎತ್ತುಗಳು ಸಂಖ್ಯೆ ಸಂಖ್ಯೆ ಕಡಿಮೆ ಆಯ್ತು. ಯಾಕೆ ಅಂದ್ರೆ ಇವು ಟ್ರಾಕ್ಟ್ರಿ ಅವು ಮಿಷಿನರಿ ಬಂದ್ಬಿಡ್ತು ಸರ್. ಈಗ ಏನು ಯೋಚನೆ ಮಾಡ್ತಾರೆ ರೈತರು ಎತ್ತಿದ್ರೆ ಒಬ್ಬ ಆಳು ಬೇಕೇ ಬೇಕು ಮೇಯಿಸ್ಬೇಕು ಅದು ಇದು ಯಾಕಪ್ಪ ಟ್ರ್ಯಾಕ್ಟ್ರಿ ಐತಿ ಬಿತ್ತಾನ ಯಾವ ಬಾಡಿಗೆ ಗಳವ್ ಸಿಕ್ಕ ಮಾಡ್ಕೊಳ್ಳೋಣ ಲೆಕ್ಕಕ್ಕೆ ಬಂದಿದ್ದಾರೆ ಸರ್ ಜನ ಇವತ್ತು. ಈಗ ನಿಮ್ಮ ಈ ಕುಟುಂಬಗಳು ಈ ತರದ ಜಾನುವಾರುಗಳ ಸಂಖ್ಯೆ ಕಡಿಮೆ ಆದಂಗೆಲ್ಲ ಒಂದಿಷ್ಟು ತೊಂದರೆ ಒಳಗಾಗಿದ್ದಾವೆ ಇದೇ ವೃತ್ತಿಯನ್ನ ನಂಬಿಕೊಂಡಿರೋ ಕುಟುಂಬಗಳಿಗೆ ಸ್ವಲ್ಪ ಪೆಟ್ಟಾಗ್ತಾ ಪೆಟ್ಟಾಗ್ತಾ ಇದೆ ಸರ್. ಯಾಕಂದ್ರೆ ಸುಖಕರ ಜೀವನ ಮಾಡಕ್ಕೂ ಆಗೋದಿಲ್ಲ ಸರ್. ಈಗ ಒಂದ್ ದಿವಸ ಹೋದ್ರೆ ಒಂದ್ ದಿವಸ ಸಿಕ್ಕರೆ ಒಂದ್ ದಿವಸ ಸುಮ್ನೆ ಅಡ್ಡಾಡ್ ಬರ್ತಾ ಇರ್ತೀವಿ. ಅಕಸ್ಮಾತ್ ಮನೇಲಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ರೊಕ್ಕ ಇರಲ್ಲ ಕೈಯಲ್ಲಿ ಅವಾಗ ಫ್ರೆಂಡ್ಸ್ ಹತ್ರ ಅಲ್ಲಿ ಇಲ್ಲಿ ರೊಕ್ಕ ಇಸ್ಕೊಂಡು ಸಾಲ ಮಾಡ್ಕೊಂಡು ಏನಾದ್ರು ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಂತೀವಿ ಸರ್. ಆಮೇಲೆ ಏನೈತಲ್ಲ ಯಾವಾಗ ದುಡಿಮೆ ಚೆನ್ನಾಗಿರುತ್ತೆ ಅವ್ರಿಗೆ ತೀರಿಸ್ಕೊಂತೀವಿ ಸರ್. ಈಗ ವರ್ಷದಲ್ಲಿ ಸರ್ ಯಾವ್ಯಾವ ತಿಂಗಳಲ್ಲಿ ನಿಮ್ಮ ಕೆಲಸ ಜೋರ್ ಇರ್ತದೆ? ಮಳೆಗಾಲದಲ್ಲಿ ಹೆಚ್ಚು ಸರ್. ಹೌದಾ? ಅವಾಗ ಯಾಕಂದ್ರೆ ಬಿತ್ತನೆ ಮಾಡೋದು ಮಾಗಿ ಮಾಡೋದು ಎತ್ತಿನ ಕೆಲಸ ಅವಾಗ ಸರ್ ಜಾಸ್ತಿ ಇರ್ತದೆ. ಬ್ಯಾಸಿಗೆ ಟೈಮಲ್ಲಿ ಏನಿರೋದಿಲ್ಲಲ್ಲ ಮನೆಯಲ್ಲಿ ಇರ್ತಾವ ಸರ್ ಅವಾಗ ಕಡಿಮೆ ಸರ್ ಕಟ್ಸೋದು ಎತ್ತುಗಳಿಗೆ ಓಡಾಟ ಕಡಿಮೆ ಇರುತ್ತೆ ಕಡಿಮೆ ಇರುತ್ತೆ. ಹಂಗಾಗಿ ಸುಮ್ನೆ ನಿಂತ ಮಾಯ್ತಾವ್ ಬಿಡಪ್ಪ ಯಾಕೆ ಅಂತೇಳಿ ಈ ತರ ಯೋಚನೆ ಮಾಡೋ ಜನರು ಕೂಡ ಇದಾರೆ ಸರ್. ಸುಮ್ನೆ ಯಾಕೆ ಕಟ್ಸೋಣ ಕೆಲವೊಬ್ರು ಇದಾರೆ ಸರ್ ಇಲ್ಲಪ್ಪ ನಮ್ಮ ಎತ್ತಿಗೆ ನಾಲ್ ಬೇಕೇ ಬೇಕಂತೇಳಿ ಕಟ್ಸೋ ಜನ ಕೂಡ ಇದಾರೆ ಸರ್. ಸುಮ್ನೆ ನಿಂದ್ರಲಿ ಎತ್ತು ಚೆನ್ನಾಗಿರ್ಬೇಕು ಅಂತ. ಈಗ ನಾಲ್ ಕಟ್ಟುವ ಅಗತ್ಯ ಏನಿದೆ ಎತ್ತುಗಳಿಗೆ ಯಾಕೆ ಕಟ್ಬೇಕು ಕಟ್ಲೇಬೇಕು ಸರ್? ಅದು ಕಟ್ಟೋದ್ರಿಂದ ಎತ್ತಿನ ಕಾಲ್ ಫುಲ್ ಸೇಫ್ಟಿ ಆಗಿರುತ್ತೆ ಸೇಫ್ಟಿ. ಯಾಕಂದ್ರೆ ನಾವು ಅಕಸ್ಮಾತ್ ಅದಕ್ಕೆ ನಾಲ್ ಕಟ್ಟಲಿಲ್ಲ ಅಂದ್ರೆ ಆ ಕಲ್ಲು ಹಳ್ಳು ಮುಳ್ಳು ತುಳಿದ್ರೆ ಅವು ನಡಕ್ ಆಗಲ್ಲ ಸರ್. ಅದೊಂಥರ ಚಪ್ಪಲಿ ಇದ್ದಂಗೆ ಸರ್ ಶೂಸ್ ಇದ್ದಂಗೆ. ಅದಿಲ್ಲ ಅಂದ್ರೆ ಅದಕ್ಕೆ ಜೀವನನೇ ಇಲ್ಲ ಸರ್. ಈಗ ಮನುಷ್ಯನೇ ತಗೊಳ್ಳಿ ಚಪ್ಪಲಿ ಇಲ್ದಂಗೆ ನಡಕ್ ಆಗಲ್ಲ. ಅದೇ ರೀತಿ ಮೇವು ತಿನ್ನೋದು ಬಿಡುತ್ತೆ ಸರ್. ಅದ ಫಸ್ಟ್ ಆಫ್ ಆಲ್ ಏನೋ ಒಂದು ಅಳಕ್ ಇರ್ತದೆ ಸರ್. ಇದು ಗೊರ್ಚಿ ಏನಿರ್ತಾವಲ್ಲ ಸರ್ ಅವು ನಡ್ದಾಡಿ ಎಲ್ಲ ಸೌದ್ ಬಿಟ್ಟಿರ್ತಲ್ಲ ಅವು ನಡಕ್ ಆಗಲ್ಲ ಸರ್. ಸ್ಮೂತ್ ಆಗ್ಬಿಡ್ತೈತಿ ಪೂರ ಮೆತ್ತಗ ಆಗ್ಬಿಟ್ಟಿರ್ತಾವ ಸರ್ ಈ ಗೊರ್ಚಿ. ಅಂತ ಟೈಮಲ್ಲಿ ನಾಲ್ ಕಟ್ಸೋದು ಕೂಡ ಕಷ್ಟನೇ. ಹಂಗಾದಾಗ ನಾ ಡೈರೆಕ್ಟ್ ಮಳೆ ಹಾಕಲ್ಲ ಸರ್ ಅದ್ರ ಹೇಗೆ ಮತ್ತೆ ಯಾಕೆಂದ್ರೆ ನಾಲ್ ಫಸ್ಟ್ ರೆಟ್ಟು ಇಟ್ಟು ಆಮೇಲೆ ನಾಲ್ ಇಟ್ಟು ಮಳೆ ಹೊಡಿತೀವಿ ಸರ್. ಆ ತರ ಕೂಡ ಹೇಳ್ಕೊಟ್ಟಿದ್ದಾರೆ ಸರ್ ನಮ್ಮಪ್ಪರು. ಪೂರಾ ತಳಾಸಿರ್ತಾವಲ್ಲ ಕಾಲು, ಮೆತ್ತಗಾಗಿರ್ತಾವಲ್ಲ, ಅಂತ ಕಾಲಿಗೆ ಒಂದ್ ರಟ್ ಇಟ್ಟು ಕಟ್ಟಬೇಕಪ್ಪ ಅಂತ ಹೇಳ್ತಿದ್ರು ಸರ್. ಅದೇ ರೀತಿ ನಾವು ಕಟ್ಟಿದ್ದು ಸಹ ಎರಡ್ ಮೂರ್ ಎತ್ತಿ ಕಟ್ಟಿದ್ವಿ ಸರ್. ಅದ ಹಾಕ್ಲಾರ್ದ ಕಟ್ಟಿದ್ರ ಎತ್ತುಗಳು ಬಿಗಿ ಆಗ್ತಾವ ಸರ್, ನಾಲ್ ಟೈಟ್ ಆಗ್ಬಿಡ್ತಾವ, ಎಳ್ಕೊಂಬಿಡ್ತೈತಿ ಸರ್. ಎಳ್ಕೊಂಬಿಡುತ್ತೆ ಸರ್. ಈಗ ನಿಸ್ಸಾರ್ ಅಹಮದ್, ಈಗ ನಿಮ್ಮ ಈ ವೃತ್ತಿ ಸರ್ ಈಗ ಹೇಗೆ ಸಾಕ್ತಾ ಇದೆ? ಈಗ ಸ್ವಲ್ಪ ಕಡಿಮೆ ಸರ್. ಒಂದ್ ದಿವಸ ನಾಲ್ಕು ಎತ್ತು ಕಟ್ಟಿರ್ತೀವಿ, ಒಂದೊಂದ್ ದಿವಸ ಸುಮ್ನೆ ಹಳ್ಳಿಗಳು ಅಡ್ಡಾಡಿ ಬರ್ತಾ ಇರ್ತೀವಿ ಸರ್. ಹಂಗೆ ಒಂದ್ ಟೈಮ್ ಆಗುತ್ತೆ, ಒಂದ್ ಟೈಮ್ ಆಗಲ್ಲ, ಹೇಳಕ್ ಆಗಲ್ಲ ಸರ್. ಏನ್ ಓದಿದಿರಿ ಸರ್? ನಮ್ದು ನೋಡಿ ಸರ್ PUC ಆಗಿದೆ ಸರ್. ಮುಂದೆ ಓದ್ಲಿಲ್ಲ? ಮುಂದೆ ಓದ್ಲಿಲ್ಲ ಸರ್. PUC ಮೂರ್ ಸಬ್ಜೆಕ್ಟ್ ಓದು ಸರ್. ನಾನ್ ಕಟ್ಲಿಲ್ಲ, ಯಾಕಂದ್ರೆ ನಾನು ಕಾಲೇಜಿಗೆ ಹೋಗಿಲ್ಲ ಸರ್. ಫಸ್ಟ್ ಇಯರ್ ಒಂದೇ ಓದೆ, ಸೆಕೆಂಡ್ ಇಯರ್ ಹೋಗ್ಲಿಲ್ಲ. ಯಾಕಂದ್ರೆ ನಮ್ ದೊಡ್ಡ ಕುಟುಂಬ ಸರ್, ನಮ್ಮ ಅಪ್ಪಾಜಿ, ನಮ್ ಕಕ್ಕರು, ಎಲ್ಲರ ಕುಟುಂಬ ಒಕ್ಕೂಟ ಇತ್ತು. ನಾವು ಕಾಲೇಜ್ ಟೈಮ್ ಇದ್ ಬಂದಾಗ ಎಲ್ಲ ಡಿವೈಡ್ ಆದ್ರು, ಕೂಟಿದ್ರು ಮೊದ್ಲ ಕುಟುಂಬ, ದೊಡ್ಡ ಕುಟುಂಬ ಡಿವೈಡ್ ಆಯ್ತು. ಆದಾಗ ಮತ್ತೆ ನಮ್ ಭಾಗಕ್ಕೆ ಎತ್ತುಗಳು ಬಂದ್ವು. ಎತ್ತುಗಳು ಬಂದಾಗ ನಮ್ಮ ಅಪ್ಪಾಜಿ ಬೇಸಾಯ ನೋಡ್ಕೊಳಕ್ ಬೇಕೇ ಬೇಕಲ್ಲಪ್ಪ, ನೀನ್ ಇದ್ಬಿಡು ಅಂತೇಳಿ ನನಗೆ ಕಾಲೇಜ್ ಬಿಡಿಸಿದ್ರು. ಆದ್ರೂ ನಾನು ಸೆಕೆಂಡ್ ಇಯರ್ ಓದೆ ಸರ್, ಓದೆ ಮೂರ್ ಸಬ್ಜೆಕ್ಟ್ ಪಾಸ್ ಮಾಡ್ಕೊಂಡೆ ಸರ್. ಮಾಡ್ಕೊಂಡು ಮತ್ತೆ ನನಗೆ ಮನ್ಸಾಗಿಲ್ಲ ಸರ್, ಮತ್ತೆ ಕಟ್ಟಿ ಬರ್ಬೋದಿತ್ತು, ಈಗ ಅದ್ ಕ್ಲಾಸೇ ಕೇಳಿಲ್ಲ ಏನಂತ ಬರಿಬೇಕು ಸರ್, ಅದಕ್ಕಾಗಿ ನಾನು ಹೋಗ್ಲಿಲ್ಲ. ಮತ್ತೆ ಹಾಗಂತೇಳಿ ನಿಮ್ಗೇನು ನಾನು ಓದ್ಲಿಲ್ಲ, ಏನು ನನ್ನ ಜೀವನಕ್ಕೆ ತೊಂದರೆ ಆಗಿದೆ ಅಂತ ಏನು ಫೀಲಿಂಗ್ ಇಲ್ಲ? ಇಲ್ಲ ಸರ್. ಯಾಕಂದ್ರೆ ಕೈ ಕಸಬಿದೆ ನಿಮ್ಗೆ? ಕೈ ಕಸಬಿದೆ ಸರ್. ಆಮೇಲೆ ಇದ್ರ ಜೊತೆಗೆ ಫ್ಯಾಕ್ಟ್ರಿ ಕೂಡ ಹೋಗ್ತೀವಿ, ಯಾಕಂದ್ರೆ ಇದರಲ್ಲಿ ಜೀವನ ನಡೆಯೋದು ಕಷ್ಟ ಆಗುತ್ತೆ ಸರ್. ಹೌದಾ? ಕಷ್ಟ ಆಗುತ್ತೆ ಅಂದ್ರೆ ಒಂದು ನಿಶ್ಚಿತ ಆದಾಯ ಇಲ್ಲ ಅದರಲ್ಲಿ, ನಾಲ್ಕು ಕಟ್ಟೋ ವೃತ್ತಿಯಲ್ಲಿ ನಿಶ್ಚಿತ ಆದಾಯ ಇಲ್ಲ ಅಷ್ಟೇ ಅಂತ ಹೇಳಕ್ ಆಗಲ್ಲ ಸರ್. ಓಹೋ, ಹೇಳ್ತಾ ಇದೀನಲ್ಲ ಸರ್, ಒಂದ್ ದಿವಸ ಸಿಗುತ್ತೆ, ಒಂದೊಂದ್ ದಿವಸ ಖಾಲಿ ಬರುತ್ತೆ. ಇವತ್ ನೋಡಿ ಸರ್, ಸುಮಾರು ಅಂದ್ರೆ ಒಂದ್ ಹತ್ತ ಹಳ್ಳಿ ಅಡ್ಡಾಡಿ ಬಂದಿನಿ, ಒಂದ್ ಎತ್ತು ಕಟ್ಟಿಲ್ಲ ಸರ್ ಇವತ್ತು. ಈ ತರ ಆದಾಗ ನಮಗೆ ಎಲ್ಲ ಎದುರಾಗುತ್ತೆ ಸರ್, ಪೆಟ್ರೋಲ್ ಖರ್ಚು, ನಮ್ ಖರ್ಚು, ಎಲ್ಲ ಹೋಗಿ ಅಡ್ಡಾಡಿದ್ದು ಎಲ್ಲ ಎದುರಾಗ್ತಾವ ಸರ್, ಎಲ್ಲದಕ್ಕೂ ನಿಭಾಯಿಸ್ಕೋಬೇಕು ನಾವು. ರೈತರು ನಿಮ್ಮನ್ನ ಸಂಪರ್ಕಿಸ್ತಾರ? ಸಂಪರ್ಕಿಸ್ತಾರೆ, ಫೋನ್ ಮಾಡಿ ಕರೀತಾರೆ, ಬಾರಪ್ಪ ಅಂತೇಳಿ. ಹಾ, ಸಂಪರ್ಕಿಸ್ತಾರೆ, ಕರೀತಾರೆ. ಸುಗ್ಗಿ ಟೈಮಲ್ಲಿ ಜಾಸ್ತಿ ಜಾಸ್ತಿ ಇರ್ತದೆ. ಹ್ಮ್, ಸುಗ್ಗಿ ಟೈಮಲ್ಲಿ ಆದ್ರೆ ನೀವು ತಿಂಗಳ ಎಷ್ಟು ದುಡಿಬಹುದು ಅಂದಾಜು? ಸುಗ್ಗಿ ಟೈಮಲ್ಲ ಆದ್ರೆ ನೋಡಿ ಸರ್, 15-20 ಸಾವಿರ ದುಡಿದ್ವಿ ಒಂದು ಆರು ತಿಂಗಳಿದ್ದು. 15-20 ಸಾವಿರ ಅಂದ್ರೆ ಅದರಲ್ಲಿ ನಮ್ ಬಂಡವಾಳ ತೆಗೆದ್ರು ಒಂದ್ 10,000 ಉಳಿತು ಸರ್. 10,000 ಖರ್ಚು ಹೋದ್ರೆ 10,000 ಉಳಿತು ಸರ್. 10,000 ಏನೇನ್ ಖರ್ಚು ಬರ್ತದೆ ಅಂತೀರಾ? ಪೆಟ್ರೋಲ್, ನಾಲ್ ಮಳೆ, ಇವೆಲ್ಲ ಖರ್ಚು ಇರುತ್ತೆ ಸರ್. ಮೊದ್ಲು ನಿಮ್ ತಂದೆಯವರು ಬಹುಶಃ ಸೈಕಲ್ ಮೇಲೆ ಓಡಾಡಿದ್ರು ಸರ್. ನಮ್ಮ ಅಪ್ಪಾಜಿ ಅವರು 40 ವರ್ಷ ಸೈಕಲ್ ತುಳಿದಿದ್ದಾರೆ, ಸೈಕಲ್ ಮೇಲೆ ಓಡಾಡಿದ್ರು. ಆಮೇಲೆ ನಾವು ಕೋರ್ಸ್ ಮಾಡಿದ್ಮೇಲೆ ಎಕ್ಸೆಲ್ ಗಾಡಿ ತಗೊಂಡು ಅಲ್ಲಿವರೆಗೆ ಬರೀ ಸೈಕಲ್ ತುಳಿದ್ರು ಸರ್. ಅವ್ರ ನಮ್ಮ ಅಪ್ಪಾಜಿ ಅವರು ತಮ್ರಹಳ್ಳಿ ಅವ್ರಿಗೆ ಹೋಗ್ತಿದ್ರು ಸರ್. ನಾವು ಹೋಗಕ್ಕಾಗಲ್ಲ ಸರ್, ಸೈಕಲ್ ಮೇಲೆ ಹೋಗ್ತಿದ್ರು. ಹೌದು ಸರ್, ಎಲ್ಲ ಹೇಳ್ತಿದ್ರಲ್ಲ, ತಮ್ರಹಳ್ಳಿವರಿಗೆ ಹೋಗ್ತಿದ್ರು ನಮ್ಮ ಅಜ್ಜ ನಮ್ಮ ಅಪ್ಪ ಅವರು ಎಲ್ಲ ಅಡ್ಡಾಡಿದಾರ. ಯಾವ ವಯಸ್ಸಿಗೆ ತೀರ್ಕೊಂಡ್ರಿ ತಂದೆಯವರು? 65-66 ವಯಸ್ಸಿಗೆ ತೀರ್ಕೊಂಡ್ರು. ನಾಲ್ಕಟ್ಟು ವೃತ್ತಿ ನೀವು ನಿಮ್ಮ ಸಹೋದರರು ಮುಂದುವರ್ಸ್ಕೊಂಡು ಹೋಗ್ತಾ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಆದ್ರೆ ಒಂದು ನಿಮ್ಮ ಮಾತಿನ ಪ್ರಕಾರ ಈ ನಾಲ್ಕಟ್ಟು ವೃತ್ತಿಯಿಂದಲೇ ಒಂದು ಕುಟುಂಬ ಜೀವನ ಮಾಡೋದು ಕಷ್ಟ, ಸ್ವಲ್ಪ ಕಷ್ಟ ಸರ್. ಹಾಗಾಗಿ ನೀವು ಮತ್ತೆ ಬೇರೆ ಬೇರೆ ಉದ್ಯೋಗಗಳನ್ನು ನೋಡ್ಕೊಳ್ಳೇಬೇಕು ಸರ್. ಈಗ ಮುಂದೆ ಹೇಗೆ ಅಂದ್ರೆ ಈ ವೃತ್ತಿ ಮುಂದೊಂದು ದಿನ ಇದು ಮತ್ತೆ ಕ್ರಮೇಣವಾಗಿ ಕಡಿಮೆ ಆಗುವ ಸಾಧ್ಯತೆಗಳಿದೆ? ಇದೆ ಸರ್, ಇದೆ ಅನ್ಸುತ್ತೆ ನಿಮ್ಗೆ? ಇದೆ ಸರ್. ಯಾಕಂದ್ರೆ ಎತ್ತುಗಳು ದಿನಕ್ ದಿನ ಕಡಿಮೆ ಆಗ್ತಾ ಹೋಗ್ತಾ ಇದೆ ಸರ್. ಈಗ ನೋಡಿ ಸರ್, ಎಕ್ಸಾಂಪಲ್ ಇಲ್ಲೇ ನಮ್ಮ ಅರಮನಳ್ಳಿಯಲ್ಲಿ ತಗೊಳ್ಳಿ. ಈಗ ಯಾವಾಗ ಎತ್ತುಗಳು ಕಾರಣ ಅಂತೇಳಿ ಮಾಡಿದ್ರು, ನಾವ್ ನೋಡಕ್ ಒಂದು ಹರ್ಷ. ಈಗ ಕಾರಣ ಇದ್ರೆ ಬರೀ ಜನ ಇರ್ತಾರೆ, ದನ ಇರಲ್ಲ ಸರ್. ಜನ ಇರಲ್ಲ, ಆಸ್ತಿ ತಲುಪಿದೆ ಈಗ. ಹ್ಮ್, ಸರ್, ಬರೀ ಟ್ರ್ಯಾಕ್ಟ್ರಿ ಅವೇ ಅದ್ರ ಮೇಲೆ ಸರ್ ಜೀವನ. ಇಂಡಸ್ಟ್ರಿಯಲ್ ಏರಿಯಾ ಆಗ್ಬಿಡಿದ್ದು, ಆಮೇಲೆ ಎಲ್ಲಾರು ಮಾರೋದು, ಫ್ಯಾಕ್ಟ್ರಿಗೆ ಹೋಗೋದು, ಬೆಳೆ ಇರ್ತಾವ, ಬಾಡಿಗೆ ಹೇಳಿ ಮಾಡಿಸ್ತಾ ಇದಾರೆ ಸರ್ ಜನ. ಹಂಗಾಗಿ ನಮ್ಮ ಎತ್ತುಗಳು ಕೂಡ ಕಡಿಮೆ ಆಗಿದೆ ಸರ್. ಮುಂದೆ ಹೇಗೆ ಈ ವೃತ್ತಿಯನ್ನ ಮುಂದುವರಿಸುವ ಬಗ್ಗೆ ಅಥವಾ ನಿಮ್ಮ ಮುಂದಿನ ಪೀಳಿಗೆಗೆ ಈ ವೃತ್ತಿ ಉಳಿಸ್ಕೊಳ್ಳೋ ಬಗ್ಗೆ ಏನ್ ಯೋಚನೆಗಳಿದ್ವು ನಿಮ್ಗೆ? ನೋಡಿ ಸರ್, ಈಗ ನಾವು ಕಲಿಸ್ಬೇಕಂತ ನಮ್ದು ಐತೆ ಸರ್. ಯಾಕಂದ್ರೆ ಮೊದ್ಲಿಂದ ಬಂದಿದೀವಿ ಸರ್, ಮೊದ್ಲಿನ ಮುತ್ತಜ್ಜದ ಕಾಲದಿಂದ ಇದೆ ಸರ್ ನಮ್ದು ವಂಶ ಪರಂಪರೆನೇ ಇದೆ. ಈಗ ಇಲ್ಲಿ ಮರ್ನಳ್ಳಿ ಇಲ್ಲ ಅಂದ್ರು ನಮ್ಮ ಸುತ್ತಮುತ್ತ ಹಳ್ಳಿ ಎತ್ತಿನ ಮಕ ಆಗಿ ನೋಡಿ ಆಗ್ಲಿ ಕಲ್ಸ್ಬೇಕು ಸರ್. ಕಲ್ಸ್ಬೇಕಾಗುತ್ತೆ. ಈಗ ಬೇರೆ ಯಾರು ಮಾಡಕ್ ಬರಲ್ಲ ಸರ್, ಇರುತ್ತೆ ಮಾಡಕ್ ಹೋದವರು ನೋವು ಅನ್ಭವಿಸಿದಿರ ಸರ್ ಅಲ್ಲಿ. ಈಗ ಒಂದು ಕುಟುಂಬ, ಒಂದ್ ಸಣ್ಣ ಕುಟುಂಬ, ನಿಮ್ಮ ಒಂದು ಇದೇ ವೃತ್ತಿ ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂತ ಈ ನಾಲ್ಕು ಕಟ್ಟುವ ವೃತ್ತಿಯಿಂದ ಒಂದ್ ಸಣ್ಣ ನೆಮ್ಮದಿ ಜೀವನ ಮಾಡ್ಬೋದಾ? ಹಾ, ಸಣ್ಣ ಕುಟುಂಬ ಆದ್ರೆ ಮಾಡ್ಬೋದು ಸರ್. ಒಂದು ಗಂಡ ಎಂತಿ, ಎರಡು ಮಕ್ಕಳು ಆದ್ರೆ ಆರಾಮ್ ಮಾಡ್ಬೋದು ಸರ್. ಒಂದಿಷ್ಟು ಸಾಲ ಹೊರೆ ಇಲ್ದಂಗೆ ಮಾಡ್ಬೋದು ಅಂದ್ರೆ ಯಾವ ಪ್ರಾಬ್ಲಮ್ ಬರಲಾರ್ದಂಗ ಇದ್ರೆ. ಪ್ರಾಬ್ಲಮ್ಸ್ ಬಂದ್ರೆ ಆಗಲ್ಲ ಸರ್, ಕಷ್ಟ ಆಗುತ್ತೆ. ಕೈ ಸಾಲ ಮಾಡ್ಕೊಂಡು ಅದು ಮಾಡ್ಕೊಂಡು ಏನೋ ಮಾಡಿ ಮತ್ತೆ ಆಮೇಲೆ ಅವ್ರು ತಿರ್ಸ್ಕೊಂತ ಹೋಗ್ಬೇಕು ಸರ್ ನಾವು. ಈಗ ನಿಮ್ಗೆ ಕೃಷಿ ಭೂಮಿ ಇದೆ? ಕೃಷಿ ಭೂಮಿ ಇದೆ ಸರ್. ಎಷ್ಟು ಎಕರೆ ಇದೆ? ಒಂದೂವರೆ ಎಕರೆ ಇದೆ ಸರ್. ಏನೇನ್ ಬೆಳಿತೀರಪ್ಪ? ಭತ್ತ, ಮೆಕ್ಕೆಜೋಳ, ಅಲಸಂದಿ, ಕಡ್ಲಿ ಇನ್ನಿತರ ಬೆಳೆಗಳು ಎಲ್ಲ ಹಾಕ್ತಿದ್ದೀವಿ ಸರ್. ನಿಮ್ಮ ಮನೆಗೆ ಬೇಕಾಗುವ ಆಹಾರ ಪದಗಳು ನೀವೇ ಬೆಳ್ಕೊಳ್ತೀರಾ? ಹಾ, ಬೆಳ್ಕೊಳ್ತೀವಿ ಸರ್. ಭತ್ತ ಒಂದೇ ಬೆಳಿತೀವಿ ಸರ್, ಮನೆಗೆ ಬೇಕಾಗುವ ಭತ್ತ ಬೆಳ್ಕೊಳ್ತೀವಿ. ಜೋಳ ಈ ತರದ ಬೆಳೆ ಅಲ್ವಾ? ಜೋಳ ಬೆಳೆಯಲ್ಲ ಸರ್. ಬಳಸಲ್ವಾ ನೀವು? ಹೇಗೆ ಬಳಸ್ತೀವಿ ಸರ್. ಜೋಳ ಯಾಕೆ ಬೆಳೆಯಲ್ಲ ಅಂದ್ರೆ, ಕೊಯ್ಲು ಮಾಡೋ ಟೈಮಲ್ಲಿ ಮಳೆ ಹಿಡಿದು ಎಲ್ಲ ಕೆಟ್ಟ ಹೋಗ್ಬಿಡುತ್ತೆ. ನಮಗೆ ಯೂಸ್ ಆಗೋದು ಎಷ್ಟು ಸರ್? ವರ್ಷಕ್ಕೆ ಅಂದ್ರೆ ಹಬ್ಬ ಅಂದ್ರೆ 2 ಕ್ವಿಂಟಲ್ ಇಲ್ಲ 3 ಕ್ವಿಂಟಲ್ ಅನ್ಕೊಳ್ಳಿ ಸರ್. ಅವು ಹಾಕಿದ್ರೆ ಕೈಗೆ ಬಂದಿತ್ತು ಬಾಯಿಗೆ ಬರಲ್ಲ, ಆ ಪರಿಸ್ಥಿತಿಗೆ ಆಗ್ಬಿಡುತ್ತೆ ಸರ್. ಜೋಳ ಮಳೆ ಬಂದು ರೈತರ ಸಮಸ್ಯೆ ಇದು. ಸಮಸ್ಯೆ ಸರ್, ನಮಗಂತ ಅಲ್ಲ ಸರ್, ಪ್ರತಿಯೊಬ್ಬ ರೈತರಿಗೆ ಸಮಸ್ಯೆನೇ ಇದು. ಅದು ಜೋಳ ಹಾಕಿವ್ ಅಂದ್ರೆ ಮನೆಯಲ್ಲಿ ಇರ್ಬೇಕು ಸರ್ ಮಾಡೋರು. ಆಳೆ ನಾವು ನೋಡಿದ್ರೆ ಆಳಿನ ಮೇಲೆ ಮಾಡೋರು ಸರ್. ಈಗ ಮನೆಯವ್ರು ಯಾರಿಲ್ಲ ಸರ್, ಕೃಷಿ ಯಾರು ಮಾಡೋರು, ಯಾರು ಮಾಡಲ್ಲ. ಮತ್ತೆ ನಾವೇ ಹೋಗಿ ಮಾಡ್ಬೇಕು, ಹೆಣ್ಣು ಮಕ್ಳು ಹೋಗಲ್ಲ ನಮ್ಮ ಮನೇಲಿ. ಹಾಗಾಗಿ ನಾವು ಜೋಳ ಹಾಕಲ್ಲ ಸರ್. ನಾಲ್ಬಂದಿ ನಿಸಾರ್ ಅಹಮದ್, ನಿಮ್ಮ ವೃತ್ತಿಯ ಹೆಸರು ನಿಮ್ಮ ಹೆಸರಿನೊಂದಿಗೆ ಬೆರೆತ್ಕೊಂಡು ಹೋಗಿದೆ. ಆದರೆ ವಿಪರ್ಯಾಸ ಅಂದರೆ ದಿನಗಳು ಕಳೆದಂತೆಲ್ಲ ಕೃಷಿಯ ಚಟುವಟಿಕೆಗಳು ಯಾಂತ್ರೀಕರಣ ಆಗ್ತಾ ಇದ್ದಾವೆ, ದನಗಳ ಬಳಕೆ ಕಡಿಮೆ ಆಗ್ತದೆ. ಜೊತೆಗೆ ನಿಮ್ಮ ಭಾಗ ಕೈಗಾರಿಕಾ ಕ್ಷೇತ್ರವಾಗಿ ಮಾರ್ಪಾಡಾಗ್ತದೆ, ಮಾರ್ಪಾಡಾಗಿದೆ. ಕೃಷಿ ಮಾಡುವವರ ಸಂಖ್ಯೆನೂ ಕಡಿಮೆ ಆಗಿದೆ ಸರ್. ಹಾಗಾಗಿ ಈ ವೃತ್ತಿಗೆ ಒಂದಷ್ಟು ಹಿನ್ನಡೆ ಆಗ್ತಾ ಇದೆ ಅಂತ. ಹಿನ್ನಡೆ ಆಗ್ತಾ ಇದೆ ಅನ್ನೋದು ಈಗ 100ರಲ್ಲಿ ಒಂದು 70% ಹೆಂಗ ಹಿನ್ನಡೆ ಆಗಿಬಿಟ್ಟಿದೆ ಸರ್. 30% ಅಷ್ಟೇ ಎತ್ತುಗಳು ಉಳಿದಿರೋ ಸರ್ ಮರಮ್ನಳ್ಳಿಯಲ್ಲಿ. ಹಾಗಾಗಿ ನೀವು ಪರ್ಯಾಯ ವೃತ್ತಿಗಳನ್ನ ನೋಡ್ಕೊಳ್ತಾ ಇದ್ದೀರಿ? ಹಾಗಾಗಿ ನಾವು ಬೇರೆ ಬೇರೆ ಕೆಲಸನೂ ಹುಡ್ಕೊಂತ ಇದ್ದೀವಿ ಸರ್ ಇದ್ರ ಜೊತೆಗೇನೆ. ಒಳ್ಳೇದು ನಿಸಾರ್ ಅಹಮದ್ ಅವರೇ, ನಿಮ್ಮ ಈ ನಾಲ್ಕಟ್ಟುವ ವೃತ್ತಿಯ ಅನುಭವಗಳನ್ನೆಲ್ಲ ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನವಾಣಿ ಗ್ರಾಮಾಂತರಂಗದ ಎಲ್ಲ ರೈತರೊಂದಿಗೆ ಹಂಚಿಕೊಂಡಿದ್ದೀರಿ. ನಮ್ಮ ಎಲ್ಲ ರೈತರ ಪರವಾಗಿ, ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧುವರೇ, ಇದುವರೆಗೂ ಎತ್ತುಗಳಿಗೆ ನಾಲು ಕಟ್ಟುವ ಕಾಯಕದಲ್ಲಿ ತೊಡಗಿಕೊಂಡಿರುವ ಶ್ರೀ ನಿಸಾರ್ ಅಹಮದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಶ್ರೀ ಶಾಂತಪ್ಪ ದುತ್ತರಗಾವಿ ಅವರಿಂದ ಹವಾಮಾನ ವರದಿ. ನಮಸ್ಕಾರ ರೈತ ಬಂಧವ್ರೆ, ಇವಾಗ ನಾನು ಜಿಲ್ಲೆಯ ಒಂದು ಹವಾಮಾನದ ಮುನ್ಸೂಚನೆ, ಈಗ ಕಳೆದ ಒಂದು ಮುಂಗಾರಿನಲ್ಲಿ ಆದ ಮಳೆ ಒಂದು ಪರಿಸ್ಥಿತಿ ಬಗ್ಗೆ ನಾನು ಇಲ್ಲಿ ಒಂದಿಷ್ಟು ವಿವರಣೆ ಕೊಡಲು ಇಷ್ಟಪಡ್ತೇನೆ. ಆಮೇಲೆ ಮುಂದಿನ ಒಂದು ವಾರದಲ್ಲಿ ನಮಗೆ ಲಭ್ಯವಿರುವ ಹವಾಮಾನದ ಮುನ್ಸೂಚನೆಯ ಪ್ರಕಾರ ರೈತ ಬಾಂಧವರು ತಾವೆಲ್ಲ ಏನೇನು ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬೇಕನ್ನೋದ್ರ ಬಗ್ಗೆ ಸಹ ನಾವು ಸ್ವಲ್ಪ ಮಾಹಿತಿ ಕೊಡ್ತೇನೆ. ರೈತ ಬಾಂಧವರೇ, ನಮಗೆ ಈಗ ಬಳ್ಳಾರಿ ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಅಂದ್ರೆ ಜೂನ್ಲಿಂದ ಇಲ್ಲಿವರೆಗೂ ಸುಮಾರು ನಮಗೆ 32% ಹೆಚ್ಚಿನ ಮಳೆ ದಾಖಲಾಗೈತಿ. ಅಂದ್ರೆ ನಮಗೆ 186 mm ಮಳೆ ದಾಖಲಾಗಿದೆ. ಅದು ಸರಾಸರಿ ಮಳೆ ಎಷ್ಟಿತ್ತಂದ್ರೆ 141 mm. ಹಾಗೇನೆ ಕೊಪ್ಪಳ ಜಿಲ್ಲೆಯಲ್ಲೂ ಸಹ ನಮಗೆ ಇಲ್ಲಿವರೆಗೂ 171 mm ಮಳೆ ದಾಖಲಾಗಿದೆ. ಅಲ್ಲಿ ಸುಮಾರು 147 mm ಸರಾಸರಿ ಮಳೆ ಇತ್ತು. ಅಂದ್ರೆ ಸುಮಾರು 16% ನಮಗೆ ಹೆಚ್ಚಿನ ಒಂದು ಮಳೆ ದಾಖಲಾಗಿದೆ. ಅದೇ ರೀತಿ ಈಗ ಕಳೆದ ಒಂದು ವಾರದಲ್ಲಿ ಸ್ವಲ್ಪ ಈ ಮಳೆ ಪ್ರಮಾಣ ಜಾಸ್ತಿ ಆಗಿದೆ. ಹಾಗೆ ಮುಂದಿನ ಒಂದು ವಾರದಲ್ಲಿಯೂ ಸಹ ನಮಗೆ ಸ್ವಲ್ಪ ಅಂದ್ರೆ ಸಾಧಾರಣದಿಂದ ಮಧ್ಯಮದವರೆಗೆ ಅಲ್ಲಲ್ಲಿ ಮಳೆ ಆಗುವ ಒಂದು ಸಾಧ್ಯತೆ ಇದ್ದೇವೆ. ಹಾಗೇನೆ ರೈತ ಬಾಂಧವರು ಇದ ಒಂದು ಮುನ್ಸೂಚನೆಯನ್ನು ಗಮನದಲ್ಲಿಟ್ಟುಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಆಲ್ರೆಡಿ ನಿನ್ನೆ ಮೊನ್ನೆ ಸ್ವಲ್ಪ ಮಳೆ ಆಗಿದೆ, ಆ ಮಳೆಯಿಂದ ಹೊಲದಲ್ಲಿ ನೀರೇನನ್ನು ನಿಂತಿದ್ರಪ್ಪ ಅಂತಂದ್ರೆ ಆ ಬಸಿ ಕಾಲುವೆಗಳನ್ನ ಮಾಡಿ ನಿಂತ ನೀರನ್ನ ಹೊರಗೆ ಹಾಕ್ಬೇಕು. ಯಾಕಂದ್ರೆ ಇನ್ನೂ ಒಂದು 3-4 ದಿವಸಗಳವರೆಗೆ ನಮಗೆ ಒಂದು ಒಳ್ಳೆ ಮಳೆ ಬರುವ ಒಂದು ನಿರೀಕ್ಷೆ ಇದೆ. ಹಾಗೇನೆ ಈಗ ಹತ್ತಿ ಬೆಳೆ, ಆಲ್ರೆಡಿ ಹತ್ತಿಯಲ್ಲಿ ಈ ತರ ಏನರ ನೀರ್ ನಿಂತ್ರ ಅಥವಾ ಹತ್ತಿಯಲ್ಲಿ ತೊಗರಿ ಆಗಲಿ ಸುಮಾರು 24-40 ತಾಸು ಅಂದ್ರೆ 2 ದಿವಸ ಸತತವಾಗಿ ತಮ್ಮ ಹೊಲಗಳಲ್ಲಿ ನೀರ್ ನಿಂತ್ರೆ ಏನಾಗುತ್ತೆ, ಆ ಒಂದು ಬೇರು ಕೊಳೆ ರೋಗ ಆಮೇಲೆ ಗಿಡ ಸಾಯುವ ರೋಗ ಒಂದು ಬರುವ ಸಾಧ್ಯತೆಗಳು ಇರ್ತವೆ. ಆದ್ದರಿಂದ ನಿಂತ ನೀರನ್ನ ಹೊರಗಡೆ ಹಾಕುವುದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಎಲ್ಲಾನು ಹತ್ತಿ ಆಲ್ಮೋಸ್ಟ್ 1.5 ತಿಂಗಳ 2 ತಿಂಗಳದ ಒಂದು ಬೆಳೆ ಇದೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 18 kg ಯೂರಿಯಾ ಮತ್ತು 10 kg ಪೊಟ್ಯಾಶ್ ರಸಗೊಬ್ಬರಗಳನ್ನ ಕೊಡಬೇಕು ಮಳೆ ಒಂದು ಬಿಡುವಿನ ಸಮಯದಲ್ಲಿ. ಆಮೇಲೆ ಏನಾಗುತ್ತೆ, ಈಗ ಸುಮಾರು ಒಂದು ತಿಂಗಳದ ಬೆಳೆ ಅಥವಾ ಒಂದು ತಿಂಗಳಕ್ಕಿಂತ ಕಡಿಮೆ ಅಂದ್ರೆ 20-25 ದಿವಸದ ಒಂದು ಹತ್ತಿ ಬೆಳೆ ಇತ್ತಪ್ಪ ಅಂತಂದ್ರೆ ಅದರಲ್ಲಿ ಕಸ ಜಾಸ್ತಿ ಬಂದಿರುತ್ತೆ. ಯಾಕಂದ್ರೆ ಕಳೆದ ಒಂದು ವಾರದಿಂದ ನಮಗೆ ಮಳೆ ಬರ್ತಾ ಇದೆ, ಆಮೇಲೆ ಕಸನ ತೆಗಿಲಿಕ್ಕೆ ಆಳುಗಳ ಕೊರತೆನೂ ಇರುತ್ತೆ, ಆಮೇಲೆ ಹಸಿನೂ ಇರುತ್ತೆ. ಸೊ ಅದಕ್ಕಾಗಿ ತಾವೇನಾದ್ರೂ ಈ ಕಸದ ಎಣ್ಣೆಗೆ ಸಿಂಪರಣೆ ಮಾಡಿ ಒಂದು ಈ ಕಸನ ಕಂಟ್ರೋಲ್ ಮಾಡ್ಬೇಕಂತ ವಿಚಾರ ಮಾಡಿದ್ರೆ ಅದಕ್ಕಾಗಿ 300 ml ಪೈರಿಥಿಯೋ ಬ್ಯಾಕ್ ಸೋಡಿಯಂ ಅಂತ ಹೇಳ್ತೀವಿ, 10 EC ರೂಪದಲ್ಲಿ ಸಿಗತೈತಿ. ಇದನ್ನ ಸುಮಾರು 300 ಲೀಟರ್ ನೀರಿನಲ್ಲಿ ಬೆರೆಸಿ ಆ ಒಂದು ಕಸದ ಮೇಲೆ ಬೀಳುವ ಹಾಗೇನೆ ತಾವು ಸಿಂಪರಣೆ ಮಾಡಬೇಕು. ಮತ್ತು ತಮ್ಮ ಬೆಳೆ ಈಗ ಆಲ್ರೆಡಿ ಒಂದು ತಿಂಗಳಕ್ಕಿಂತ ಜಾಸ್ತಿ ಇತ್ತು ಅಥವಾ ಕಸ ಸ್ವಲ್ಪ ದೊಡ್ಡ ದೊಡ್ಡ ಕಸ ಆಗಿತ್ತಂದ್ರೆ ಇದರಲ್ಲಿಂದ ಕಂಟ್ರೋಲ್ ಆಗುವ ಸಾಧ್ಯತೆ ಕಡಿಮೆ ಇರುತ್ತೆ. ಎಳಿ ಕಸ ಇತ್ತಂದ್ರೆ ಮಾತ್ರ ಈ ಒಂದು ಸಿಂಪರಣೆಯಿಂದ ನಾವು ಹತ್ತೋಟಿಯನ್ನ ಮಾಡಬಹುದು. ಆಮೇಲೆ ಈಗ ಪ್ರಾರಂಭಿಕ ಹಂತದಲ್ಲಿ ಏನಾಗುತ್ತೆ, ಹತ್ತಿಯಲ್ಲಿ ಥ್ರಿಪ್ಸ್ ನುಸಿ ಬರುವ ಒಂದು ಸಾಧ್ಯತೆ ಇರುತ್ತೆ. ಅಂದ್ರೆ ರಸ ಹೀರುವ ಕೀಟಗಳು, ಒಟ್ಟಾರೆ ನಾವು ಹೇಳೋದಾದ್ರೆ ರಸ ಹೀರುವ ಕೀಟಗಳು ಅಂತ ಹೇಳ್ತೀವಿ. ಈ ಒಂದು ರಸ ಹೀರುವ ಕೀಟಗಳ ಒಂದು ಹಾವಳಿ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ನಾವು ಎಕರೆಗೆ 250 ml ಪಿಪ್ರೋನಿಲ್ ಅನ್ನ ನಾವು ಸಿಂಪರಣೆ ಮಾಡ್ಬೇಕು. ಅದು 5% SC ರೂಪದಲ್ಲಿ ಸಿಗತೈತಿ. ಅದನ್ನ ಸುಮಾರು ನಾವು 250 ಲೀಟರ್ ನೀರಿನ ಒಂದು ತಗೊಂಡು ಅದರಲ್ಲಿ ಅದನ್ನ ಮಿಕ್ಸ್ ಮಾಡಿ ಸಿಂಪರಣೆ ಮಾಡ್ಬೇಕಾಗತ್ತೆ. ಹಾಗೇನೆ ಈಗ ಶೇಂಗಾ ಬೆಳೆಗೂ ಸಹ ನಾವು ಮೇಲು ಗೊಬ್ಬರವಾಗಿ ಸಾರಜನಕ ಕೊಡ್ಬೇಕಾಗತ್ತೆ. ಅದು 5 kg ಪ್ರತಿ ಎಕರೆಗೆ ಕೊಟ್ರೆ ಒಳ್ಳೆಯದು. ಆಮೇಲೆ ಶೇಂಗಾ ಬೆಳೆಯಲ್ಲಿ ಎಲೆ ಚುಕ್ಕೆ ರೋಗ ಮತ್ತು ತುಕ್ಕು ರೋಗದ ಬಾಧೆ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಸೊ ಅದಕ್ಕಾಗಿ ನಾವು 2 g ಕ್ಲೋರೋಥಲನಿಲ್ ಕವಚ ಅಂತ ಹೇಳ್ತೀವಲ್ಲ, ಅದನ್ನ ನಾವು ಪ್ರತಿ ಲೀಟರ್ನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಸೊ ಈ ಸಿಂಪರಣೆಯನ್ನು ನಾವು 2 ಸಲ ಮಾಡಬೇಕಾಗತ್ತೆ. 10 ದಿನಗಳಿಗೊಮ್ಮೆ 2 ಸಲ ಸಿಂಪರಣೆ ಮಾಡಿದರೆ ಎಲೆ ಚುಕ್ಕೆ ರೋಗ ಮತ್ತು ತುಕ್ಕು ರೋಗದ ಬಾಧೆಯನ್ನು ನಾವು ಹತೋಟಿಯಲ್ಲಿ ಇಡಬಹುದು. ಆಮೇಲೆ ತೊಗರಿಗೆ ಬಂದ್ರೆ ರೈತ ಬಾಂಧವ್ರೆ, ತೊಗರಿಯಲ್ಲಿ ಏನಾಗುತ್ತೆ, ನಮ್ಗೇನಾದ್ರೂ ಮಳೆ ನೀರು ಹೊಲದಲ್ಲಿ ಸುಮಾರು 2 ದಿವಸ ಮಳೆ ನೀರೇನಾದ್ರೂ ನಿಂತ್ಕೊಂಡ್ರೆ ಖಂಡಿತವಾಗಿ ಈ ತೊಗರೆ ಗೊಡ್ಡು ರೋಗ ಆಗ್ಲಿ ಅಥವಾ ತೊಗರಿ ಸಾಯೋದಂತ ಹೇಳ್ತೀವಲ್ಲ, ಒಣಗ್ತದೆ ಗಿಡನೆ. ಸೊ ಈ ರೀತಿ ಆಗುವ ಒಂದು ಸಾಧ್ಯತೆ ಇರುತ್ತೆ. ಆದ್ದರಿಂದ ತಮ್ಮ ಹೊಲದಲ್ಲಿ ನಿಂತ ನೀರನ್ನ ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಆಮೇಲೆ ಈಗ ಅದೇ ರೀತಿ ನಾವು ತೊಗರಿಯಲ್ಲಿಯೂ ಸಹ ಕಳೆಗಳ ಒಂದು ಹಾವಳಿ ಅಥವಾ ಕಸದ ಒಂದು ಪ್ರಾಬ್ಲಮ್ ಜಾಸ್ತಿ ಇತ್ತಪ್ಪ ಅಂದ್ರೆ ಅದನ್ನ ನಾವು ಕಳೆನಾಶಕದ ಮುಖಾಂತರ ಹತೋಟಿ ಮಾಡುವುದಾದ್ರೆ ಅದು ಇಮಿಜೆಟಫೈರ್ ಅಂತ ಹೇಳ್ತೀವಿ. ಸುಮಾರು 400 ml ಇಮಿಜೆಟಫೈರ್ ಅನ್ನ ನಾವು ಸಿಂಪರಣೆ ಮಾಡ್ಬೇಕಾಗತ್ತೆ. ಅದು ಸಹ ಸುಮಾರು ಆ ಕಸ ಜಸ್ಟ್ 2-5 ಎಲೆ ಆ ಒಂದು ಎಲೆ ಹಂತದಲ್ಲಿ ಇದ್ರೆ ಮಾತ್ರ ಇದು ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಇಲ್ಲಪ್ಪ ಅಂತಂದ್ರೆ ಕಸ ಬಲ್ತಿತ್ತಂದ್ರೆ ನಮಗೆ ಈ ಸಿಂಪರಣೆಯಿಂದ ಹತೋಟಿ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಅದೇ ರೀತಿ ಈಗ ನಾವು ತೊಗರಿ ಬೆಳೆ ಸುಮಾರು ಒಂದು ತಿಂಗಳ ಒಂದು ಬೆಳೆ ಇತ್ತಂತಂದ್ರೆ ಅದಕ್ಕೆ ನಾವು ಸತುವಿನ ಸಲ್ಪೇಟು, ಸೊ 6 kg ಸತುವಿನ ಸಲ್ಪೇಟ್ ಅನ್ನ ನಾವು ಹಾಕ್ಬೇಕಾಗತ್ತೆ. ಹಾಕಿದ್ರೆ ಒಂದು ಉತ್ತಮ ಇಳುವರಿಯನ್ನ ನಾವು ಪಡೆಯಲು ಸಾಧ್ಯವಾಗುತ್ತೆ. ಅದೇ ರೀತಿ ಈಗ ಸೂರ್ಯಕಾಂತಿಯಲ್ಲಿ ತಾವು ಬಿತ್ತಬೇಕಾದ್ರೆ ಈ ಮೊಡಕ್ಲೋಪ್ರೇಟ್ ದಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ರಿ. ಅದು 5 g 70 WS ರೂಪದಲ್ಲಿ ಸಿಗ್ತೈತಿ. ಈ ಒಂದು ಕೀಟನಾಶಕದಿಂದ ಬೀಜೋಪಚಾರ ಮಾಡಿದ್ರೆ ನಮಗೆ ಒಳ್ಳೆ ಬೆಳೆ ಬರಲು ಸಾಧ್ಯವಾಗುತ್ತೆ. ಸೊ ಆಮೇಲೆ ಈ ಒಂದು ಗುಡುಗು ಮತ್ತು ಸಿಡಿಲಿನ ಮುಖಾಂತರ ಮಳೆ ಬರುವ ಒಂದು ಸಾಧ್ಯತೆಗಳು ಇರ್ತಾ ಇರ್ತವೆ. ಅದಕ್ಕಾಗಿ ವಿದ್ಯುತ್ ಕಂಬದ ಹತ್ತಿರ ಮತ್ತು ಮರದ ಕೆಳಗಡೆ ಈ ಒಂದು ಜಾನುವಾರುಗಳನ್ನ ತಾವು ಕಟ್ಟಬಾರದು. ಆಮೇಲೆ ಈ ಕರುಳು ಬೇನೆ ಮತ್ತು ಗಂಟಲು ಬೇನೆ ಬರುವ ಒಂದು ಸಾಧ್ಯತೆ ಇರುತ್ತೆ ದನಕರುಗಳ ಈ ಒಂದು ಮುಂಗಾರಿನ ಹಂಗಮಲ್ಲಿ. ಇದಕ್ಕಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಗಳನ್ನ ಹಾಕ್ಸ್ಬೇಕು. ಈ ಒಂದು ಲಕ್ಷಣಗಳೇನ ಕಂಡು ಬಂತಂದ್ರೆ ಸ್ಥಳೀಯ ಒಂದು ಪಶು ವೈದ್ಯರ ಒಂದು ಸಲಹೆ ಮೇರೆಗೆ ಚುಚ್ಚುಮದ್ದುಗಳನ್ನ ಹಾಕ್ಸ್ಬೇಕು. ಹೀಗೆ ರೈತ ಬಂದವ್ರೆ ಮುಂದಿನ ಒಂದು 4-5 ದಿವಸ ನಮಗೆ ಸ್ವಲ್ಪ ಸಾಧಾರಣದಿಂದ ಮಧ್ಯಮದವರೆಗೆ ಮಳೆ ಬರುವ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಸೊ ಈ ಒಂದು ಮುನ್ಸೂಚನೆಯನ್ನು ಇಟ್ಟುಕೊಂಡು ತಾವು ಕೃಷಿ ಚಟುವಟಿಕೆ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಬೇಕು. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು ಬೇಗ ಸಂದೇಶವಿದು ಘನ ಸಂದೇಶವಿದು ಘನ ಸಂದೇಶವಿದು. ಇದುವರೆಗೂ ಶ್ರೀ ಶಾಂತಪ್ಪ ದುತ್ತರಗಾವಿ ಅವರಿಂದ ಹವಾಮಾನ ವರದಿ ಕೇಳಿದಿರಿ.

ತುಳುವುದ ನವ ಬಿಡುವುದಿಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಯಾರು ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವ ಘಾಷಿಸದೆ